ನಾಲ್ಕು ಪೀರಿಯಡ್ ಪಾಠ ತಗೊಂಡು ಮಕ್ಕಳಿಗೆ ಕಲಿಕೆಯ ಕಡೆ ಹೆಚ್ಚಿನ ಗಮನ ಕೊಟ್ಟು ಕ್ಲಾಸ್ ಅನ್ನು ಕೊಡ್ತಾ ಇದೀವಿ, ಸಂತೋಷ ಆಗ್ತಾ ಇದೆ. ನಾವು ಕೂಡ ಮಕ್ಕಳಿಗೆ ದಿನನಿತ್ಯ ಹೋಮ್ವರ್ಕ್ ಕೊಡ್ತಾ ಇದೀವಿ, ಹಾಗೆ ಅವ್ರ ಹತ್ರ ನಾವು ಪ್ರಾಜೆಕ್ಟ್ ವರ್ಕ್ ಮಾಡಿಸ್ತಾ ಇದೀವಿ. ಎಲ್ಲವೂ ಕೂಡ ಶಾಲೆಯಲ್ಲಿ ನಡೀತಿದೆ, ತುಂಬಾ ಸಂತೋಷ ಆಗ್ತಾ ಇದೆ ನಮಗೂ ಕೂಡ. ಈಗ ಲಾಕ್ಡೌನ್ ಆಯ್ತು, ಲಾಕ್ಡೌನ್ ಆದಾಗ ಖಾಸಗಿ ಶಾಲೆಗಳು ಮುಚ್ಚಿದವು, ಸರ್ಕಾರಿ ಶಾಲೆಗಳು ಮುಚ್ಚಿದವು. ಅಂದ್ರೆ ಮೇಷ್ಟ್ರುಗಳು ಬರ್ತಾ ಇದ್ರಿ, ಮಕ್ಕಳು ಹಾಜರಾತಿ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಬೋಧನೆನ ಯಾವ ರೀತಿ ನೀವು ಹಮ್ಮಿಕೊಂಡಿದ್ರಿ ಸರ್? ಆಫ್ಲೈನ್ ಆನ್ಲೈನ್ ಅಂತ ನಾವು ಮಾಡ್ಕೊಂಡಿವಿ ಸರ್. ಆಫ್ಲೈನ್ ಆನ್ಲೈನ್ ಮಾಡ್ಕೊಂಡ್ಬಿಟ್ಟು ನಾವು ಈ ಮಕ್ಕಳಿಗೆ ಏನ್ ಮಾಡಿದ್ವಿ ಅಂತಂದ್ರೆ, ವಾಟ್ಸಾಪ್ ಲಭ್ಯ ಇರೋ ಮಕ್ಕಳು ಯಾರು ಮತ್ತೆ ನಮ್ಮ ಫೋನಿನ ಮುಖಾಂತರವಾಗಿ ಮಕ್ಕಳಿಗೆ ಹೋಮ್ವರ್ಕ್ ಕೊಟ್ಟು ಹಳ್ಳಿಗಾಡಲ್ಲಿ ದೂರ ಇರತಕ್ಕಂಥ ಮಕ್ಕಳಿಗೆ ಫೋನಿನ ಮುಖಾಂತರ ಮಾತನಾಡಿಸಿ ಆ ಮಕ್ಕಳಿಗೆ ನಾವು ಹೋಮ್ವರ್ಕ್ ಅನ್ನು ಕೊಟ್ಟು ಬರೆಯಕ್ಕೆ ಹೇಳ್ತಿದ್ವಿ. ನಂತರ ಆ ಮಕ್ಕಳಿಗೆ ಮತ್ತೆ ಫೋನಿನ ಮುಖಾಂತರ ಮಾತನಾಡಿಸಿ ನಾವು ಆ ಮಕ್ಕಳಿಗೆ ಫೋನ್ ಇರತಕ್ಕಂಥ ಮಕ್ಕಳಿಗೆ ವ್ಯವಸ್ಥೆ ಇದನ್ನ ಅವರಿಂದಲೇ ಉತ್ತರ ತಗೊಂಡು ನಾವು ಅವರಿಗೆ ಇನ್ನೂ ಇದು ನಾಳೆ ಈ ರೀತಿ ವರ್ಕ್ ಮಾಡಬೇಕು ಅಂತೇಳಿ ಅವರಿಗೆ ಹೋಮ್ವರ್ಕ್ ಅನ್ನು ಕೊಡ್ತಾ ಇದ್ವಿ. ಬಟ್ ಮಕ್ಕಳನ್ನು ನಾವು ದಿನನಿತ್ಯ ಪ್ರತಿ ದಿನಕ್ಕೂ ಎಲ್ಲಾ ಮಕ್ಕಳನ್ನು ಕೂಡ ಮಾತನಾಡಿಸ್ತಾ ಇದ್ವಿ ಆಫ್ಲೈನ್ ಅಲ್ಲಿ. ಆನ್ಲೈನ್ ಅಲ್ಲಿ ಇರತಕ್ಕಂಥ ಮಕ್ಕಳನ್ನ ವಾಟ್ಸ್ಆಪ್ ಮುಖಾಂತರ ನಾವು ಪಾಠವನ್ನ ಬರೆದ್ಬಿಟ್ಟು ಅಕ್ಷರಾಭ್ಯಾಸ ಆಗಿರ್ಬೋದು, ಚಟುವಟಿಕೆ ಆಧಾರಿತ ಪಾಠ ಆಗಿರ್ಬೋದು, ನಮ್ಮ ಗದ್ಯಪಾಠಗಳಾಗಿರ್ಬೋದು, ಪದ್ಯಪಾಠಗಳಾಗಿರ್ಬೋದು, ಇಂಥದನ್ನ ನೀನು ಬರೀಬೇಕು ಹೇಳ್ಬೇಕು ಅಂತೇಳಿ ನಾವು ಒಂದು ರೀತಿ ಬರೆದ್ಬಿಟ್ಟು ಅದನ್ನ ಆಗ್ತಾ ಇದ್ವಿ. ಮಕ್ಕಳು ನಮಗೆ ಆ ಪೋಷಕರಿಂದ ಮತ್ತೆ ಮನೆಯಲ್ಲಿರ್ತಕ್ಕಂಥ ಅಣ್ಣಂದಿರು ಅಕ್ಕಂದಿರಿನ ಸಹಾಯದಿಂದ ಉತ್ತರವನ್ನ ಪಡ್ಕೊಂಡು ಮಕ್ಕಳು ಕೂಡ ಓದಿ ನಮಗೆ ಪುನಃ ವಾಟ್ಸ್ಆಪ್ ಅಲ್ಲಿ ನಮಗೆ ಉತ್ತರವನ್ನ ಕೊಡ್ತಾ ಇದ್ರು. ನಾವು ಅದನ್ನ ಜೆರಾಕ್ಸ್ ತಗೊಂಡು ಇಟ್ಕೊಂಡಿವಿ ಸರ್, ನೀವು ಲಭ್ಯ ಇದೆ ನಮ್ಮ ಶಾಲೆಯಲ್ಲಿ, ತಾವು ನೋಡಬಹುದು ಸರ್. ಆ ರೀತಿಯಾಗಿ ಕಲಿಯಲಿಕ್ಕೆ ಅವರಿಗೆ ಅನುಕೂಲ ಆಗಿದೆ. ಕೊರೋನಾ ಸಂದರ್ಭದಲ್ಲಿ ಎಲ್ಲ ಮಕ್ಕಳನ್ನು ಕೂಡ ನಾವು ಆಫ್ಲೈನ್ ಮತ್ತೆ ಆನ್ಲೈನ್ ಅಲ್ಲಿ ಪ್ರತಿನಿತ್ಯ ಮಾತಾಡಿಸ್ತಿದ್ವಿ. ಅವರು ಕೂಡ ಮಾತಾಡೋರು, ಅವರ ಆರೋಗ್ಯ ವಿಚಾರಿಸ್ತಿದ್ವಿ, ತಂದೆ ತಾಯಿಗಳ ಆರೋಗ್ಯ ವಿಚಾರಿಸ್ತಿದ್ವಿ, ಮತ್ತೆ ಧೈರ್ಯವನ್ನು ಹೇಳ್ತಾ ಇದ್ವಿ ನಾವು ಕೊರೋನಾದ ಬಗ್ಗೆ. ಅವರಿಗೆ ಈ ರೀತಿ ಇರಬೇಕು, ಈ ತರ ಊಟ ಮಾಡಬೇಕು, ಈ ರೀತಿ ಮಾತುಗಳು, ಅಕಸ್ಮಾತ್ ಕೊರೋನಾ ಬಂದಿದ್ರೆ ಆ ಕ್ವಾರಂಟೈನ್ ಅಲ್ಲಿ ಇರಬೇಕು ಅಂತೇಳಿ ನಾವು ಧೈರ್ಯ ಕೊಡ್ತಾ ಇದ್ವಿ. ಪ್ರತಿ ದಿನನಿತ್ಯ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಮೊಬೈಲ್ ಹಿಡ್ಕೊಂಡು ಎಲ್ಲ ಮಕ್ಕಳನ್ನು ಮಾತಾಡಿಸ್ತಿದ್ರು. ಆದ್ರಿಂದ ಈ ದಾಖಲಾತಿ ಹಾಜರಾತಿ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗಿದೆ. ಆ ಕೊರೋನಾದಿಂದ ನಮ್ಮ ಮಕ್ಕಳಿಗೆ ಭಯವನ್ನ ನಾವು ದೂರ ಮಾಡಿದ್ವಿ. ಮಾಸ್ಕ್ ಹಾಕೊಳ್ಳೋದು, ಸ್ಯಾನಿಟೈಸರ್ ಹಾಕೊಳ್ಳೋದು, ಮತ್ತೆ ಯಾವುದೇ ಭಯ ಇಲ್ದಂಗೆ ವಾತಾವರಣದಲ್ಲಿ ನಾವು ಇರಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೀವಿ ಸರ್. 30-40 ವರ್ಷದ ಹಿಂದೆ ಮಕ್ಕಳನ್ನ ಶಿಕ್ಷೆ ಮಾಡೋದ್ರಿಂದ ಮಾತ್ರ ಅವರು ಕಲಿಯೋದಿಕ್ಕೆ ಸಾಧ್ಯ, ಶಿಕ್ಷೆ ಇಲ್ದಲೇ ಇದ್ರೆ ಅವರು ಒಂಥರ ಬೇಕಾಬಿಟ್ಟಿಯಾಗಿ ಬೆಳೀತಾರೆ, ವಿಚಿತ್ರವಾಗಿ ಆಡ್ತಾರೆ, ಈ ಎಲ್ಲ ಮನೋಭಾವನೆ ಇತ್ತು. ಈ ಒಂದು ಶತಮಾನದಲ್ಲಿ 21st-22nd ಇಸ್ವಿಗಳು ಬಂದಾಗ ಆ ಕ್ರಮ ಎಲ್ಲ ತಪ್ಪು, ಮಕ್ಕಳನ್ನ ಪ್ರೀತಿಯಿಂದ ಗೆಲ್ಲಬೇಕು, ಅವರಿಗೆ ಮನದಟ್ಟು ಮಾಡಬೇಕು, ಈ ತರದ್ದು ಮನೋಭಾವನೆ ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ಹೇಗೆ ಒಂದು ಬದಲಾವಣೆ ನೀವು ಹೇಗೆ ಅರ್ಥೈಸ್ತೀರಿ ಸರ್? ಇದೇ ವಿಚಾರ ಬಹಳ ತುಂಬಾ ಸಂತೋಷದಾಯಕವಾಗಿದೆ. ಮಕ್ಕಳನ್ನು ನಾವು ಪ್ರೀತಿಯಿಂದ ಮಾತನಾಡಿಸಬೇಕು. ಶಾಲೆಗೆ ಬಂದಾಗ ಅವರ ಪೂರ್ವಪರ ವಿಚಾರಗಳನ್ನು ಮಾತನಾಡಿಸಿ, ಮನೆಯ ಪರಿಸರದ ಬಗ್ಗೆ ಮಾತನಾಡಿಸಿ, ಅವರಿಗೆ ಈ ರೀತಿ ನಾವು ಕಲಿಬೇಕಪ್ಪ, ನೀನು ಜಾಣ ಆಗಬೇಕು, ವಿದ್ಯಾವಂತನಾಗಬೇಕು, ದೊಡ್ಡ ದೊಡ್ಡ ಸರ್ಕಾರಿ ಕೆಲಸದಲ್ಲಿ ನೀನು ಕೂಡ ಹೋಗ್ಬೇಕು ಅಂತಕ್ಕಂಥ ಭಾವನೆಗಳನ್ನು ಮೂಡಿಸಿ ಪ್ರೀತಿ ವಿಶ್ವಾಸಗಳಿಂದ ಅವನಿಗೆ ತಿದ್ದಿ ಹೇಳಬೇಕು. ಮಕ್ಕಳನ್ನ ದಂಡಿಸೋದ್ರಿಂದ ಕಲಿಕೆ ಆಗುತ್ತಿರೋ ಸುಳ್ಳು ಸರ್. ಮಕ್ಕಳನ್ನ ಪ್ರೀತಿಯಿಂದ ಅವರನ್ನು ಮನಸ್ಸು ಗೆದ್ದು ಅವರಿಗೆ ನಾವು ಹತ್ತಿರವಾಗಿ ಕುತ್ಕೊಂಡು ನಮ್ಮ ಮನೆಯಲ್ಲಿ ಒಬ್ಬ ಮಗು ನಮ್ಮ ಮಕ್ಕಳನ್ನ ಯಾವ ರೀತಿ ಮುದ್ದು ಮಾಡ್ತೀವೋ ಆ ರೀತಿ ಪ್ರೀತಿಯಿಂದ ಮಕ್ಕಳನ್ನ ಮುದ್ದು ಮಾಡಿಕೊಂಡು ಅವರ ಪೂರ್ವಪರ ವಿಚಾರಗಳನ್ನು ತಿಳ್ಕೊಂಡು ಅವನಿಗೆ ಕಲಿಕೆಯಲ್ಲಿ ನಾವು ಸಾಥ್ ಕೊಟ್ಟಾಗ ಮಗು ನಿಜವಾಗ್ಲೂ ಕಲಿಯುತ್ತೆ ಸರ್. ಅಂತ ತೀರ ನಮ್ಮಲ್ಲಿ ಆ ದಂಡಿಸಿ ಕಲಿಸಕಂತದೇನೇ ಅವಸ್ಥೆ ಇಲ್ಲ ಸರ್. ನಮ್ಮನ್ನೆಲ್ಲರೂ ಕೂಡ ಪ್ರೀತಿಯಿಂದ ಮಕ್ಕಳನ್ನ ಮಾತಾಡಿಸ್ತಾರೆ. ನಾವು ಅವರೊಟ್ಟಿಗೆ ಒಬ್ಬರಾಗಿ ಕುತ್ಕೊಂಡು ಕಲಿಕೆಯಲ್ಲಿ ನಾವು ಪಾಲ್ಗೊಂಡಾಗ ಮಾತ್ರ ಈ ರೀತಿಯ ಪ್ರೀತಿ ವಿಶ್ವಾಸದ ಕಲಿಕೆ ಆಗುತ್ತೆ. ತಪ್ಪು ಮಾಡೋದ್ರಿಂದ ಏನಾಗುತ್ತೆ, ಆ ಪರಿಸರದಲ್ಲಿ ನಾವು ಯಾವ ರೀತಿ ಬದುಕಬೇಕು, ನಾವು ಇನ್ನೊಬ್ಬರನ್ನು ಯಾವ ರೀತಿ ಮಾತಾಡಿಸಬೇಕು, ಶಿಕ್ಷಕರಾಗಿರ್ಲಿ, ದೊಡ್ಡವರಾಗಿರ್ಲಿ, ಗುರುಗಳಾಗಿರ್ಲಿ, ಮತ್ತೆ ಕೆಲವು ಸರ್ಕಾರಿ ನೌಕರರಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ, ಅವರೊಂದಿಗೆ ನಾವು ಯಾವ ರೀತಿ ಬೆರೀಬೇಕು ಅಂತಕ್ಕಂಥ ಪ್ರೀತಿ ಭಾವನೆಗಳನ್ನ ಹೇಳ್ಕೊಡ್ತಾ ಮಗುವನ್ನ ಮುದ್ದಿನಿಂದ ಕಲಿಸ್ತಾ ಹೋದ್ರೆ ಮಕ್ಕಳು ನಿಜವಾಗ್ಲೂ ನಮ್ಮ ಜೊತೆಗೆ ಬರ್ತಾವೆ. ಅವರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ನಾವು ಯಾವಾಗಲೂ ಕೂಡ. ಎದುರಿಸೋದ್ರಿಂದ ಏನು ನಾವು ಸಾಧನೆ ಮಾಡ್ಲಿಕ್ಕಾಗಲ್ಲ, ಅಥವಾ ಒಡೆಯೋದ್ರಿಂದ ಮಕ್ಕಳಿಗೆ ಸಾಧನೆ ಆಗಲ್ಲ ಸರ್. ಪ್ರೀತಿ ವಿಶ್ವಾಸಗಳನ್ನ ತಮ್ಮಟ್ಟಿಗೆ ತಗೊಂಡು ಹೋದ್ರೆ ಸರಿಯಾಗುತ್ತೆ. ಈಗ ಮನೆಯಲ್ಲಿ ಏನಾಗಿದೆ ಅಂತಂದ್ರೆ, ಮೊದಲು ಕುಟುಂಬ ದೊಡ್ಡದಿತ್ತು, ಈಗ ಕುಟುಂಬ ಸಣ್ಣದಿದೆ, ಅಪ್ಪ ಅಮ್ಮ ಇಬ್ಬರೇ ಮಕ್ಕಳು. ಅದರಿಂದ ಅವ್ರಿಗೂ ಕೂಡ ನನ್ನ ಮಕ್ಕಳಿಗೆ ಹೊಡಿತಾರೆ ಬಡಿತಾರೆ ಅನ್ನೋದು ನಿರ್ಭೀತ ವಾತಾವರಣ ಆಗ್ಬಿಡುತ್ತೆ. ಅದರಿಂದ ನಾವು ಆ ಮಕ್ಕಳನ್ನ ಪ್ರೀತಿ ವಿಶ್ವಾಸ ತಗೊಂಡು ಕಲಿಕೆಯಲ್ಲಿ ನಾವು ಮುಂದುವರಿಸಿದಾಗ ಆ ಕಲಿಕೆ ಯಶಸ್ವಿ ಆಗುತ್ತೆ ಅಂತ ನಮ್ಮ ಭಾವನೆ. ನಮ್ಮ ಶಾಲೆಯಲ್ಲಿ ಅದು ಆಗಿದೆ ಸರ್. ಖಂಡಿತವಾಗಿ ನೀವು ಮಕ್ಕಳನ್ನು ಮಾತಾಡಿಸಬಹುದು. ಒಂದೇ ತರ ಮಕ್ಕಳುಗಳು ಇರಲ್ಲ, ಒಬ್ರು ಬುದ್ಧಿ ಜಾಸ್ತಿ ಇರುತ್ತೆ, ಒಬ್ರು ಬುದ್ಧಿ ಕಮ್ಮಿ ಇರುತ್ತೆ. ಇನ್ ಕೆಲವರು ಬುದ್ಧಿ ಮಾಂದ್ಯ ಮಕ್ಕಳುಗಳನ್ನು ನಾವು ನೋಡ್ತೇವೆ. ಈ ತರದ ಎಲ್ಲ ಮಕ್ಕಳ ಜೊತೆಗೆ ಹೇಗೆ ಅವರಿಗೆ ಕಲಿಸುವಂತ ಕ್ರಮಗಳನ್ನು ಮಾಡ್ತೀರಿ? ಇದು ತುಂಬಾ ಒಂದು ನಮ್ಮ ಶಾಲೆಯಲ್ಲಿ ಒಳ್ಳೆ ವಿಚಾರ. ನಮ್ಮ ಶಾಲೆಯಲ್ಲಿ ಬುದ್ಧಿ ಬಾಂಧ್ಯ ಮಕ್ಕಳು 4 ಜನ ಇದಾರೆ. ಅದರಲ್ಲಿ ಗೃಹಾಧಾರಿತ ಮಕ್ಕಳು ಇಬ್ಬರು ಇದಾರೆ, ಭುವನ್ ಅಂತ ಹೇಳಿ ಮತ್ತು ವಿಭಾ ಅಂತ ಹೇಳಿ. ಆಮೇಲೆ ಇನ್ನುಳಿದ ಮಕ್ಕಳು ಶಾಲೆಗೆ ವಿದ್ಯಾ ಅನ್ನೋ ಮಗು ಶಾಲೆಗೆ ಬರ್ತಾ ಇದೆ. ಇನ್ನೊಂದು ಮಗು ಕೂಡ ಸ್ಪಂದನ ಅಂತೇಳಿ ಶಾಲೆಗೆ ಬರ್ತಿದೆ. ಇವರು ಸ್ವಲ್ಪ ಅಂಗವಿಕಲತೆ ಇದ್ರು ಕೂಡ ಅವ್ರ ಕಲಿಕೆಯಲ್ಲಿ ನಾವು ಅವರನ್ನ ಆ ಮಕ್ಕಳೊಟ್ಟಿಗೆ ಕೂರಿಸಿಕೊಂಡು ಪ್ರೀತಿಯಿಂದ ಹೇಳ್ಕೊಟ್ಟು ನಮ್ಮ ಮಕ್ಕಳಿಗೆ ಅವ್ರಿಗೆ ನೀವು ಕಲಿಸಬೇಕು ಮಾಡಬೇಕು ಅಂತೇಳಿ ಮಕ್ಕಳಲ್ಲಿ ಹಿರೇಮಣೆ ನೇಮಕ ಮಾಡಿ ಅವ್ರಿಗೆ ಕಲಿಸಿ ಅಂತೇಳಿ ನಾವು ಕಲಿಸಿ ಪ್ರೀತಿಯಿಂದ ಭಾವನೆಯನ್ನು ತೋರಿದಾಗ ಆ ಮಕ್ಕಳು ಇವರೊಟ್ಟಿಗೆ ಕುತ್ಕೊಂಡು ಕಲಿಯಲಿ ಖುಷಿಯಾಗಿದೆ. ಆ ಮಗು ಕೂಡ ಕಲಿತು ನಮಗೆ ತೋರಿಸ್ತಿದ್ದಾರೆ, ಬಹಳ ಸಂತೋಷ ಆಗ್ತಿದೆ ಆ ಎರಡು ಮಕ್ಕಳು. ಇನ್ನು ವಾರಕ್ಕೆ ಎರಡು ಬಾರಿ ಮೂರು ಬಾರಿ ನಮ್ಮ ಶಿಕ್ಷಕರು ವಿಷಯವಾರ ಶಿಕ್ಷಕರು ಆ ಗೃಹಾಧಾರಿತ ಮಕ್ಕಳ ಮನೆಗೆ ಹೋಗ್ತಿದ್ದಾರೆ. ಅಲ್ಲಿ ಮಗು ಏನ್ ಬರೆದಿದೆ, ಏನ್ ಬರೆಯಕ್ ಸಾಧ್ಯ ಆಯ್ತು ಅನ್ನೋದನ್ನು ನೋಡಿಕೊಂಡು ವಾಟ್ಸ್ಆಪ್ ಮುಖಾಂತರ ಫೋನ್ ಮುಖಾಂತರ ಮಗುವನ್ನು ಮಾತಾಡಿಸಿ ಆ ದಾಖಲೆಯನ್ನು ತಂದು ನಮಗೆ ಕೊಟ್ಟಿದ್ದಾರೆ. ದಾಖಲೆ ಕೂಡ ನಾವು ಇಟ್ಟಿದೀವಿ. ಕೆಲವು ಮಕ್ಕಳು ಕುತ್ಕೊಂಡು ಬರೆಯಕ್ ಆಗತಕ್ಕಂಥ ಮಕ್ಕಳಲ್ಲಿ ಬರ್ಸಿದೀವಿ, ಆಗದಿಲ್ಲ ಅಂತಕ್ಕಂಥ ಮಕ್ಕಳಿಗೆ ಮೌಖಿಕವಾಗಿ ಮಾತನಾಡಿಸಿ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ತಾಲೂಕು, ನಮ್ಮೂರು, ನಮ್ಮೂರಲ್ಲಿ ಭದ್ರಾವತಿಯಲ್ಲಿ ಹರಿತಕ್ಕಂಥ ನದಿಗಳು ಯಾವ್ದಾವ್ದು ಎಂತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳನ್ನು ತಿಳಿಸಿದಾಗ ಆ ಮಗು ನಮಗೆ ಪುನಃ ಪುತ್ರವನ್ನ ಕೊಡಲಿಕ್ಕೆ ಅನುಕೂಲ ಆಗಿದೆ. ಮೌಖಿಕವಾಗಿ ಆ ಮಕ್ಕಳನ್ನು ನಾವು ಗೃಹಾಧಾರಿತ ಮಕ್ಕಳನ್ನು ಮಾತನಾಡಿಸಿದೀವಿ. ಆ ಮಕ್ಕಳು ಕೂಡ ಇವರೊಟ್ಟಿಗೆ ಕಲೀಲಿಕ್ಕೆ 90 ಭಾಗ ಕಲಿಯೋದಕ್ಕಿಂತ ಒಂದು 60-70 ಭಾಗ ಆ ಮಕ್ಕಳು ಕಲಿತಾಗ ನಾವು ಗ್ರೇಡ್ ಕೊಟ್ಟು ಅವ್ರನ್ನು ಕೂಡ ಇವ್ರ ಜೊತೆಯಲ್ಲಿ ಕಲಿಕೆ ಆಗಿದೆ ಅಂತೇಳಿ ನಾವು ಅಂದ್ಕೋಬಹುದು ಸರ್. ತುಂಬಾ ಸಂತೋಷ ಆಗುತ್ತೆ. ಅವ್ರನ್ನು ಕೂಡ ಮಾತಾಡಿಸ್ತೀವಿ, ಇವ್ರನ್ನು ಕೂಡ ಮಾತಾಡಿಸ್ತೀವಿ. ಪ್ರತಿ ವಾರದಲ್ಲಿ 3-4 ದಿನ ನಮ್ಮ ಶಿಕ್ಷಕರು ಆ ಗೃಹಾಧಾರಿತ ಮಕ್ಕಳ ಮನೆಗೆ ಭೇಟಿ ಮಾಡಿ ಬಂದಿದ್ದಾರೆ. ನಾನು ಕೂಡ ಹೋಗಿದ್ದೀನಿ ಕೆಲವು ಮಕ್ಕಳ ಮನೆಗೆ, ಅವ್ರ ತಂದೆ ತಾಯಿ ಹತ್ರ ಮಾತನಾಡಿಸಿ ಮಗುವನ್ನು ಮಾತನಾಡಿ ಬಂದಿದ್ದೀನಿ. ಆದ್ರಿಂದ ನಮಗೆ ಸಂತೋಷ ಇದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಈ ಶಿಕ್ಷಕ ವೃತ್ತಿಯಲ್ಲಿ ನಾವು ಬಹಳ ಪ್ರೀತಿ ವಿಶ್ವಾಸದಿಂದ ಕೆಲಸವನ್ನ ನಮ್ಮ ಟೀಮ್ ಮಾಡ್ತಾ ಇದೆ ಸರ್. ಸಂತೋಷ ಆಗುತ್ತೆ. ಅಕ್ಷರ ದಾಸೋಹ ಹೇಗೆ ನಡೀತಾ ಇದೆ ಮಿಸ್ಟ್ರೆ? ಸರ್, ನಮಗೆ ತುಂಬಾ ಸಂತೋಷ ಆಗುತ್ತೆ. ನಾನು ಕೂಡ ತುಮಕೂರು ಜಿಲ್ಲೆ ನಮ್ಮ ಸಿದ್ಧಗಂಗಾ ಶ್ರೀಗಳ ಹತ್ತಿರ ಬೆಳೆದು ಬಂದಂತ ವಿದ್ಯಾರ್ಥಿ ನಾನು. ನಮ್ಮಲ್ಲಿ ತುಮಕೂರಿನಲ್ಲಿ ಸಿದ್ಧಗಂಗಾ ಒಂದು ಮಠದಲ್ಲಿ 3 ಊಟ ಪಾಠದ ಗಮನವನ್ನು ನಾವು ತುಂಬಾ ಗುರುಗಳಿಂದ ಕಂಡಿದ್ವಿ, ಶಿವಕುಮಾರ ಸ್ವಾಮಿಗಳಿಂದ. ಆ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ 100 ಹಾಜರಾತಿ ಕಡ್ಡಾಯ ಇರುತ್ತೆ. ಆ 100 ಮಕ್ಕಳಿಗೆ ಉತ್ತಮವಾಗಿರತಕ್ಕಂತ ತರಕಾರಿ ಸಾಂಬಾರು ಹಾಗೆ ಒಳ್ಳೆಯ ಆಹಾರ ನಾವು ತಯಾರು ಮಾಡಿಸಿ ಬಿಸಿ ಬಿಸಿಯಾಗಿ ಕೂರಿಸಿ ಮಕ್ಕಳನ್ನ ಪ್ರಾರ್ಥನೆಗಳನ್ನು ಹೇಳ್ಕೊಟ್ಟು ಪ್ರಾರ್ಥನೆ ಮುಖಾಂತರ ಆದ ನಂತರ ನಮ್ಮ ಈ ದೇಶದಲ್ಲಿ ದೇಶ ಕಾಯತಕ್ಕಂಥ ಯೋಧರಿಗೆ, ಆಮೇಲೆ ನಮ್ಮ ಆರೋಗ್ಯ ಕಾಪಾಡತಕ್ಕಂಥ ಡಾಕ್ಟರ್ಗೆ, ಈ ರೈತಕ್ಕೆ ಅನ್ನ ಬೆಳೆದು ಕೊಡ್ತಕ್ಕಂಥ ಅನ್ನದಾತನಿಗೆ ವಂದಿಸಿ, ತಾಯಿ ಅನ್ನಪೂರ್ಣೇಶಿ ವಂದಿಸಿ ಊಟ ಮಾಡಿ ಅಂತ ನಾವು ದಿನನಿತ್ಯ ಹೇಳ್ಕೊಡ್ತೀವಿ. ಆ ಪ್ರೇಯರ್ ಮಾಡಿ ನಂತರ ಮಕ್ಕಳು ಸವಿಸವಿಯಾದ ಊಟವನ್ನು ಮಾಡ್ತಾರೆ. ನಮ್ಮಲ್ಲಿ ಅಡಿಗೆಯವರು 3 ಸಿಬ್ಬಂದಿದ್ದಾರೆ, ಉತ್ತಮ ಅಡಿಗೆಯನ್ನು ತಯಾರಿಸ್ತಾರೆ. ಆ ಬಹಳ ರುಚಿಕಟ್ಟಾಗಿರುತ್ತೆ. ತಿಂಗಳಿಗೆ 2-3 ನಾವು ಸಿಹಿಯನ್ನು ಕೂಡ ದಾನಿಗಳು ಯಾರಾದರೂ ಬಂದಿರ್ತಾರೆ, ಏನಾದರೂ ಒಂದು ಮಾಡಿಸಾಕಿ ಮಕ್ಕಳಿಗೆ ಅಂತೇಳಿ ನಮಗೆ ದಾನವನ್ನ ಕೊಟ್ಟಿರ್ತಾರೆ. ಆ ಮುಖಾಂತರವಾಗಿ SDMC ಮುಖಾಂತರವಾಗಿ 3 ಅಥವಾ 4 ತಿಂಗಳಲ್ಲಿ ನಮ್ಮಲ್ಲಿ ಸಿಹಿ ವ್ಯವಸ್ಥೆ ಇರುತ್ತೆ. ಅಡುಗೆನೂ ಕೂಡ ತುಂಬಾ ಅಚ್ಚುಕಟ್ಟಾಗಿರುತ್ತೆ. ತರಕಾರಿ ಸಾಂಬಾರು ಮತ್ತೆ ಸೊಪ್ಪಿನ ಸಾಂಬಾರು ಮತ್ತೆ ಒಂದಿನ ಬಿಸಿಬೇಳೆ ಬಾತು, ಒಂದಿನ ನಮ್ಮಲ್ಲಿ ಟೊಮೆಟೊ ಬಾತು, ಚಿತ್ರಾನ್ನ, ಈ ರೀತಿಯಾಗಿ ನಮ್ಮಲ್ಲಿ ಚೆನ್ನಾಗಿ ಬಿಸಿ ಊಟ ನಡೀತಿದೆ ಸರ್. ಮಕ್ಕಳು ಕೂಡ ಇಲ್ಲಿ ಕೂಲಿ ಮಾಡೋ ಪೇರೆಂಟ್ಸ್ ಬಹಳ ಇರೋದ್ರಿಂದ ಮಧ್ಯಾಹ್ನ ಈ ತಮ್ಮಣ ಕಾಲೋನಿಯ ಮಕ್ಕಳು, ಕಾಳೆಯನ್ ಕ್ಯಾಂಪ್ ಮಕ್ಕಳು ಮತ್ತೆ ನಮ್ಮ ಅಶ್ವಥ ನಗರದ ಮಕ್ಕಳು, ಹೊಸಮನೆ ಭಾಗದ ವಿಜಯನಗರದ ಮಕ್ಕಳು, ಬಡತನದ ಜಾಸ್ತಿ ಇರೋದ್ರಿಂದ ಕಲಿಯ ಜೊತೆಗೆ ಆ ಊಟ ಮಾಡ್ಲಿಕ್ಕೂ ಕೂಡ ಬಹಳ ಪ್ರೀತಿಯಿಂದ ಬಂದು ಊಟ ಮಾಡಿ ಚೆನ್ನಾಗಿ ಕಲಿತಾರೆ ಸರ್. ನಿಜವಾಗ್ಲೂ ಕೂಡ ಇದರ ದಾಸೋಹ ಮಾಡೋದ್ರಿಂದ ಹಾಜರಾತಿ ಹೆಚ್ಚಾಗಿದೆ, ಕಲಿಕೆನೂ ಕೂಡ ಹೆಚ್ಚುತ್ತಾ ಇದೆ. ಮಕ್ಕಳಿಗೆ ಒಂದೊತ್ತಿನ ಊಟಕ್ಕೂ ಕೂಡ ತೊಂದರೆ ಆದಂತ ಮಕ್ಕಳು ಬಂದು ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಮಾಡಿ ಕಲಿಕೆಯನ್ನು ಮಾಡ್ತಾರೆ ಸರ್. ತುಂಬಾ ಸಂತೋಷ ಆಗ್ತದೆ ಈ ಒಂದು ವ್ಯವಸ್ಥೆಯಿಂದ. ನಮಗೆ ಬಹಳ ಸಂತೋಷ ಆಗೋದಂದ್ರೆ ಸರ್, ಈ ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡಿ ಖುಷಿಯಾಗಿ ಪಾಠ ಕೇಳಿ ಮನೆ ಸಂಜೆ ನಾವು ಪ್ರೇಯರ್ ನ ಮಾಡಿಸ್ತೀವಿ. ಒಂದೇ ಮಾತ್ರ ಮುಗಿತೀನಿ ಹೇಳಿಸ್ತೀವಿ, ಸಾಲಾಗಿ ನಿಲ್ಲಿಸಿ ಆ ಪ್ರೇಯರ್ ಮಾಡಿ ಮನೆಗೆ ಹೋಗ್ಬೇಕಾದ್ರೆ ಖುಷಿ ಖುಷಿಯಾಗಿ ಹೋಗ್ತಾರೆ. ಇನ್ನೂ ಕೂಡ ಇಲ್ಲಿ ಆಟ ಆಡ್ತಾರೆ. ನಿಜವೂ ಕೂಡ ದಾಸೋಹದಿಂದ ಮಕ್ಕಳಿಗೆ ಉತ್ತಮವಾದಂತಹ ನಮ್ಮ ಶಾಲೆಗೆ ಹಾಜರಾತಿ ಹೆಚ್ಚಾಗಿದೆ, ಮತ್ತೆ ಶಿಸ್ತು ಕೂಡ ಹೆಚ್ಚಾಗಿದೆ, ಕಲಿಕೆ ಕೂಡ ಹೆಚ್ಚಾಗಿದೆ ಅಂತ ನಾವು ಹೇಳಬಹುದು. ಶಾಲೆಯಲ್ಲಿ ಕಲಿತಂತ ಮಕ್ಕಳುಗಳು ದೊಡ್ಡವರಾದ ಮೇಲೆ ಬೇರೆ ಕಡೆ ಹೋಗ್ತಾರೆ, ಅವರು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳೋದು ಅಂತಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಯಾರು ಪಾಠ ಹೇಳ್ಕೊಟ್ರು ಆ ಮೇಷ್ಟ್ರುಗಳು ಅವ್ರಿಗೆ ಕೊನೆಯಲ್ಲೂ ಜ್ಞಾಪಕಕ್ಕೆ ಇರ್ತಾರೆ. ಆ ರೀತಿಯಾಗಿ ಹುಡುಗರುಗಳು ಬೆಳೆದಂತವ್ರು, ಓದಂತವ್ರು, ಬೇರೆ ಕೆಲ್ಸಕ್ಕೆ ಹೋದಂತವ್ರು ನಿಮ್ಮನ್ನ ಜ್ಞಾಪಕ ಇಟ್ಕೊಂಡು ಬಂದು ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿದ್ದೀಯಾ ಮಿಸ್ಟರ್? ಇದೆ ಸರ್, ಇದೆ. ನಾನು ನೌಕರಿಗೆ ಸೇರಿದ್ದು 1992 92 ಇದುವರೆಗೂ ಕೂಡ ನೌಕರಿಯನ್ನು ಮಾಡ್ತಾ ಇದ್ದೀನಿ. 2008 ಮುಖ್ಯೋಪಾಧ್ಯಾಯನಾಗಿ ಕರ್ತವ್ಯ ನಿರ್ವಹಿಸಿದ್ದೀನಿ. ನಾನು ಮೊದಲ ಶಾಲೆಗೆ ಸೇರಿದಂತ ಕಾಚಗೊಂಡನಹಳ್ಳಿ ಶಾಲೆಯಲ್ಲಿ ಕೂಡ ಮಕ್ಕಳು ಉತ್ತಮವಾಗಿ ಕಲಿತು ಸರ್ಕಾರಿ ನೌಕರಿ ಸೇರಿದ್ದಾರೆ. ಆ ಮಕ್ಕಳು ಕೂಡ ನಮ್ಮನ್ನ ಬಂದು ಮಾತಾಡಿಸಿ ಬಹಳ ವಿನಯತೆಯಿಂದ ವಿದ್ಯೆ ಮತ್ತೆ ಭೂಷಣಗಳಿಂದ ಅವರು ಅಧಿಕಾರಿಗಳಾಗಿದ್ದಾರೆ. ಆ ವಿದ್ಯೆಯನ್ನು ಕಲಿತು ನಮ್ಮನ್ನು ಪ್ರೀತಿಯಿಂದ ಮಾತನಾಡಿಸಿ ಅವ್ರು ನಾವು ಎಲ್ಕೊಂಡು ಕೂಡ ಗೌರವವನ್ನು ಕೊಟ್ಟು ಹೋಗ್ತಾರೆ, ನಮ್ಮ ಊರಿಗೆ ಬನ್ನಿ ಸರ್ ಅಂತ ಕರೀತಾರೆ. ಜೊತೆಗೆ ನನ್ನ ನಾಗ್ತಿ ಬಿಡಗಲು ಸೇವೆಯಲ್ಲಿ ಮತ್ತು ಹೊಸಮನೆ ಸೇವೆಯಲ್ಲಿ ಓದಂತ ಮಕ್ಕಳಿಗೂ ಕೂಡ ಕೆಲವರು ಈಗಾಗಲೇ ಡಿಗ್ರಿ ಮಾಡಿದ್ದಾರೆ, PUC ಮಾಡಿದ್ದಾರೆ, ಉತ್ತಮವಾದ ಕೆಲಸಕ್ಕೆ ಹೋಗಿದ್ದಾರೆ. ಒಬ್ಬರು ಇದೇ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಮ್ಮ ಗೋಲ್ಡನ್ ಜುಬ್ಲಿಯಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬರು ಉಪನ್ಯಾಸಿಕೆಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇನ್ನೊಬ್ಬ ಕಾಸಗೋಡಿನಲ್ಲಿ ವಿದ್ಯಾರ್ಥಿ ವೆಂಕಟೇಶ್ ಅಂದರು ಕೆಇಬಿಯಲ್ಲಿ ನ್ಯೂಟೌನ್ನಲ್ಲಿ ಕೆಇಬಿಯ ಒಂದು ಕೆಲಸದಲ್ಲಿ ಲೈನ್ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಹೆಚ್ಚಿನದಾಗಿ ಎಲ್ಲ ಮಕ್ಕಳು ಕೂಡ ಉತ್ತಮವಾದ ಒಂದು ಪದವಿಯನ್ನು ಮಾಡಿಕೊಂಡು ಈ ಒಂದು ನಮ್ಮ ಭದ್ರಾವತಿಯ ತಾಲೂಕಿನಲ್ಲಿ ಉತ್ತಮ ಮಕ್ಕಳು ಅಂತೇಳಿ ನನಗೆ ಶಿಸ್ತಿನಿಂದ ಗೌರವವನ್ನು ಕೊಟ್ಟುಕೊಂಡು ಅವರು ಓದ್ತಿದ್ದಾರೆ ಅಂತಕ್ಕಂಥ ಭಾವನೆಗಳು ನಮಗೆ ಬಂದಿದೆ ಸರ್. ತುಂಬಾ ಸಂತೋಷ ಆಗುತ್ತೆ ಈ ವೃತ್ತಿಯಲ್ಲಿ. ನಮ್ಮ ಶಿಷ್ಯರು ಕೂಡ ಸುಮಾರು ಒಂದು 17-20 ಜನ ಒಂದು ಉತ್ತಮವಾದಂತಹ ಡಿಗ್ರಿ PUC ಹಾಗೆ ಮತ್ತೆ BSc BCOM ಇವನ್ನೆಲ್ಲ ಮಾಡ್ತಿರೋದನ್ನ ನೋಡಿದ್ರೆ ಅವರೆಲ್ಲಿ ಕಂಡ್ರು ಕೂಡ ವಿನಯತೆ ಭೂಷಣವನ್ನ ನಮಗೆ ತೋರಿಸಿ ಅವರು ಈ ತರ ಕಲಿತಿದ್ದೀನಿ ಸರ್, ನಮ್ಮ ತರ ಬರ್ತಾನೆ ಇದ್ರು ಕೂಡ ನಾವು ಇದನ್ನ ಓದ್ತಿದ್ದೀನಿ ಸರ್, ಹಾಸ್ಟೆಲ್ ಸೇರ್ಕೊಂಡು ಓದ್ತಿದ್ದೀನಿ ಸರ್ ಅಂತ ದಿನನಿತ್ಯ ಬಂದು ಮಾತನಾಡಿಸಿ ಕೆಲವು ಮಕ್ಕಳು ಹೇಳ್ತಾರೆ. ಕೆಲವು ಮಕ್ಕಳು ದೂರವಾಣಿಯಿಂದ ಕಾಲ್ ಮಾಡಿ ನಮ್ಮನ್ನ ಮಾತಾಡ್ತಾರೆ ಸರ್, ತುಂಬಾ ಸಂತೋಷ ಆಗುತ್ತೆ ಸರ್. ಒಳ್ಳೇದು ನಾಗೇಶ್ ಅವರೇ, ನಿಮ್ಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂದ್ಸಲ ಉತ್ಸಾಹ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ಮಕ್ಕಳಿಗೆ ನಾನು ಇನ್ನೂ ಏನಾರ ಮಾಡಬೇಕು, ಇನ್ನೂ ಏನಾರ ಮಾಡಬೇಕು ಅನ್ನೋ ಒಂದು ಮನೋಭಾವನೆ, ಮಕ್ಕಳು ಜಾಸ್ತಿ ಸೇರ್ಬೇಕು, ಇಲ್ಲಿ ಸರ್ಕಾರದ ಒಂದು ಆದೇಶಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಜೊತೆಗೆ ಮಕ್ಕಳ ಒಂದು ವಿದ್ಯಾಭ್ಯಾಸವೂ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಮನೋಭಾವನೆಯಿಂದ ತಾವು ಮತ್ತೆ ಶಿಕ್ಷಕ ವೃಂದ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇದ್ದೀರಿ. ಇದು ನಿಮ್ಮ ಒಂದು ಉದ್ದೇಶಗಳು ಸಾರ್ಥಕ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೊರೋನಾ ಸಮಯದಲ್ಲಿ ಶಾಲೆಗಳ ನಿರ್ವಹಣೆ ಈ ವಿಷಯವಾಗಿ ಭದ್ರಾವತಿ ತಾಲೂಕು ಹೊಸಮನೆಯ ಶಿಕ್ಷಕರಾದ HG ನಾಗೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಇದುವರೆಗೆ ಸಂದರ್ಶಿಸಿದವರು MA ಸುದರ್ಶನ. ಇನ್ನು ಮುಂದೆ ತರೀಕೆರೆ ತಾಲೂಕು ಮುಗಳಿಯ ಲಕ್ಷ್ಮೀದೇವಮ್ಮ ಹಾಗೂ ತಂಡದವರಿಂದ ಜೋಗುಳದ ಪದಗಳನ್ನು ಕೇಳಿ. ಎಲೆ ಬಾಳೆ ಸೊಳೆ ಮ್ಯಾಲೆ ಕಾಲಂಗೆ ಡಾಲೆ, ಎಲೆ ಬಾಳೆ ಸೊಳೆ ಮ್ಯಾಲೆ ಕಾಲಂಗೆ ಕಾಲಂಗೆ ಡಾಲೆ, ನೀರಂಗೆ ತರಲೆ ಹಂಗೆ ಡಾಲೆ ನೀರಂಗೆ ತರಲೆ, ಮರ ದಿನಕ್ಕೆ ನಾನಂಗೆ ಇರಲೆ ಸದಾ, ಮರ ದಿನಕ್ಕೆ ನಾನಂಗೆ ಇರಲೆ ಅಣ್ಣದಮ್ಮ ಇದ್ದಾರೆ ಮಡಲೆ ಗೈಕೆ ಅನಾಯ್ಕೆ, ಅಣ್ಣದಮ್ಮ ಇದ್ದಾರೆ ಮಡಲೆ ಗಕ್ಕಿ ಅನಾಯ್ಕೆ, ತನಕ ಕಾಳೆ ವ್ಯಾಳೆ ತನಕ ಕಳೆದಾರೆ ತನಕ ಕಳವೆ ನಿಂತ ಕೊಂಡ ದಾರೆ ತನಕ ಕಳವೆ ನಿಂತ ಕೊಂಡು ದುಃಖ ಮಾಡಾಳೆ ಸೇವಾನಿಗೆ ಮಾಡಾಳೆ ಸೇವಾನಿಗೆ ಕಾನೆ ಮಾಡಕ್ಕೆ ದೊಡದೆ ಕಮಗಳೇನೆ ಕಾನ ಮಾಡಕ್ಕೆ ದೊಡದೆ ಕಮಗಳೇನೆ ತಾಯೇ ಮರಳೇನೆ ಸೇನೆ ತಾಯೇ ಮರಳೇನೆ ಬಾಳೆ ಸೊಳೆ ಮ್ಯಾಲೆ ಕಾಲಂಗೆ ಇಡಲೆ ಸುಳಿ ಮ್ಯಾಲೆ ಕಾಲಂಗೆ ಇಡಲೆ ಕಾಲಂಗೆ ಇಡಲೆ ನೀರಂಗೆ ತರಲೆ ಹಂಗೆ ಇಡಲೆ ನೀರಂಗೆ ತರಲೆ ತಾನ ಮರ ದಿನಕ್ಕೆ ನಾನಂಗೆ ಇರಲೆ ತಾದ ಮರ ದಿನಕ್ಕೆ ನಾನಂಗೆ ಇರಲ ಮಳೆ ಬಂದಾವೆ ಅಣ್ಣ ಊರಾಗಿಲ್ಲ ಮಳೆ ಬಂದಾವೆ ಅಣ್ಣ ಊರಾಗಿಲ್ಲ ಮಸೀಮೆಗಿಂತ ಬಾಳೆ ಇಲ್ಲ ಮಸೀಮೆಗಿಂತ ಬಾಳೆ ಇಲ್ಲ ಮಸೀಮೆಗಿಂತ ಬಳೆ ಇಲ್ಲ ಬಳೆಗಾರ ಮಸೀಮೆಗಿಂತ ಬಳೆ ಇಲ್ಲ ಬಳೆಗಾರ ಮರ ನನ್ನ ಏತವರೆಗೆ ಬರ ನನ್ನ ಏತವರೆಗೆ ನಾನೇ ತವರೋ ನಾನೇನು ಬಲ್ಲೆನೆ ನಾನೇ ತವರೋ ನಾನು ನೀನು ಬಲೇ ಎಣ್ಣೆ ಕಣ ಕಂಚೇನ ಕದ ಕಣ ಮನೆ ಕಾಣೋ ಕಂಚೇನ ಕದ ಕಾಣೋಣ ಬಗಾಲೇ ಮನೆ ಕಾಣ ಬಗಾಲೇ ಮನೆ ಕಾಣೋ ಕಣನೆ ನನ್ನ ತವರೋ ಬಳೆಗಾರ ಇದುವರೆಗೆ ತರೀಕೆರೆ ತಾಲೂಕು ಮುಗಳಿಯ ಲಕ್ಷ್ಮೀದೇವಮ್ಮ ಹಾಗೂ ತಂಡದವರಿಂದ ಜೋಗುಳದ ಪದಗಳನ್ನು ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಉಪಯುಕ್ತ ಮಾಹಿತಿಯೊಂದಿಗೆ ನಮ್ಮ ನಿಮ್ಮ ಭೇಟಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೆ ರೈತ ಮಿತ್ರರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗೆದ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಚೆನ್ನಾಗಿದ್ರೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚುಕೊಳ್ಳಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡ್ಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕಾಲುವೆ ನೀರು ಗಲೀಜ್ ಆಗ್ತಾ ಐತೆ, ಜಾಸ್ತಿಯಾಗಿ ರೋಗ ಹೆಚ್ಚಾಗ್ತಾ ಇದೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆ ಮೇಲೆ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಆಗ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 948-0905-8555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ದೌರ್ಬಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಹಾಯ್ ಆಂಟಿ, ಹೇಗಿದ್ದೀರಾ? ಸೆಕೆಂಡ್ ಮನೆಯಲ್ಲಿ ಇರ್ತೀನಿ ಪುಟ್ಟಿ, ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಏನು ಆಗಿಲ್ಲ. ಅದಕ್ಕೆ ಸೆಕೆಂಡ್ ಡೋಸ್ ವ್ಯಾಕ್ಸಿನ್. ಅಯ್ಯೋ ಆಂಟಿ, ಹಾಗೆ ಮಾಡಬಾರ್ದು. ನೀವು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ನೀವು ನಾವು ಇಬ್ಬರೂ ಸುರಕ್ಷಿತ. ನಡೀರಿ, ನಾನೇ ನಿಮ್ಮನ್ನು ಕರ್ಕೊಂಡು ಹೋಗಿ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕಿಸ್ತೀನಿ. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ಮೇಲೆ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನಾಯ್ತು ನಿಮಗೆ ಮಂಗಾಗಿದ್ದೀಯಲ್ಲ? ಹುಟ್ಟು ಶುರು ಆಯ್ತು ಅಂದ್ರೆ ಹೊಟ್ಟೆ ನೋವು ಬರುತ್ತೆ, ತುಂಬಾ ಬೇಜಾರು. ಇದು ಪ್ರಕೃತಿ ಸಹಜವಾದ ಪ್ರಕ್ರಿಯೆ. ಎಲ್ಲ ಹೆಣ್ಣು ಮಕ್ಕಳಿಗೂ ಅದೇ ರೇಟ್ ಬರ್ತಾ ಇದ್ದ ಹಾಗೆ ಹುಟ್ಟು ಶುರುವಾಗುತ್ತೆ. ನಾವು ಓದಲು ನೋಡ್ ಬಿಟ್ಟಿ, ನಿಮ್ ಮನೆ ಹತ್ರ ಇರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಹೋಗಿ. ಅಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇರ್ತಾರೆ. ಆಪ್ತ ಸಮಾಲೋಚನೆ ಮಾಡಿ ನಿಮ್ಮ ಈ ಸಮಸ್ಯೆಗೆ ಖಂಡಿತ ಪರಿಹಾರ ಕೊಡ್ತಾರೆ. ಹದಿಹರೆಯದ ಮಕ್ಕಳ ಎಲ್ಲ ಸಮಸ್ಯೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಉಚಿತವಾಗಿ ಪರಿಹಾರ ಸಿಗಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಟಿಬಿ ಸೋಲಿಸಿ ಕರ್ನಾಟಕ ಗೆಲ್ಲಿಸಿ ಅಭಿಯಾನ ಜನವರಿ 3, 2022 15 ಫೆಬ್ರವರಿ 2022. ಎರಡು ವಾರದ ಕೆಮ್ಮು, ಕಫ, ಸಂಜೆ ವೇಳೆ ಜ್ವರ ಇದೆಯೇ? ಟಿಬಿ ಇರಬಹುದು. ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ಪರೀಕ್ಷೆ ಮಾಡಿಕೊಳ್ಳಿ. ಟಿಬಿಗೆ ಪರೀಕ್ಷೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಚಿಕಿತ್ಸೆ ಸಮಯದಲ್ಲಿ ₹500 ಪೌಷ್ಟಿಕ ಆಹಾರಕ್ಕಾಗಿ ನೀಡಲಾಗಿದೆ. ಟಿಬಿ ಸೋಲಿಸಿ ಕರ್ನಾಟಕ ಗೆಲ್ಲಿಸಿ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕ್ಷಯರೋಗ ವಿಭಾಗ ಶಿವಮೊಗ್ಗ ವಿವರ.